ಬಂದಿದೆ. ನಮ್ಮ ದೇಶ ಸಾಧನ ಏಕತ್ವದ ಭಾಜನ, ನಮ್ಮ ದೇಶ ಸಾಧನ ಏಕತ್ವದ ಭಾಜನ. ನಮ್ಮ ದೇಶ ಸಾಧನ ಏಕತ್ವದ ಭಾಜನ, ನಮ್ಮ ದೇಶ ಸಾಧನ ಏಕತ್ವದ ಭಾಜನ. ಗೆಲುವಾಗಲಿ ಮೈತ್ರಿ, ಜೈ ಜೈ ಭಾರತ ಗಾಯತ್ರಿ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಬೆಂಗಳೂರು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹುಣಸೆ ಬೇಸಾಯ ಕುರಿತಂತೆ ಡಾ ಸುನೀತಾ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನ ಇರುತ್ತೆ. ನಂತರ ಗುರವರ ಮಲ್ಲಯ್ಯ ಹಾಗೂ ತಂಡದವರಿಂದ ಗುರವರ ಪದ ಕೇಳಬಹುದು. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹುಣಸೆ ಬೇಸಾಯ ಕುರಿತಂತೆ ಡಾ ಸುನೀತಾ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹುಣಸೆ ಮರದ ಬೇಸಾಯ ಮತ್ತು ನೇರಳೆ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಸುನೀತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ ತಮಗೆ ಆರಾಮಾಗಿ ಇಟ್ಟುಬಿಡ್ತಾರೆ, ಬೇಕಾದಂಗೆ ಅಷ್ಟಷ್ಟು ತಗೊಂಡು ಬಳಸ್ತಾರೆ, ಅದು ಕೂಡ ವ್ಯಾಪಕವಾಗಿ ಬಳಸ್ತಾರೆ. ಈಗ ಅಲ್ಲಿ ಈಗ ಹುಣಸೆ ಹಣ್ಣನ್ನು ಬಳಸಲ್ಲ ಅವರು, ಹುಣಸೆ ಹಣ್ಣು ಗೊತ್ತಿಲ್ಲ ಅವರಿಗೆ. ಹೌದು, ಅವರು ಜಾಸ್ತಿ ಮಂಕಿ ಫ್ರೂಟ್ ಅಂತೇವಲ್ಲ, ಅದೇ ವಾಟೆ ಹುಳಿ ಅದನ್ನು ಬಹಳ ಅವಲಂಬಿಸಿರ್ತಾರೆ. ಹೌದು ಸರ್, ಹೌದು. ಈ ಹುಳಿಯ ಪ್ರಮುಖ ಏನು ವಸ್ತುಗಳು ಅಂತಂದ್ರೆ, ಮೊದಲನೇದಾಗಿ ಹುಣಸೆ ಹಣ್ಣು, ನೆಕ್ಸ್ಟ್ ವಾಟೆ ಹುಳಿ ಅಥವಾ ಮಾವು ಅಥವಾ ಟೊಮ್ಯಾಟೊ. ಬಟ್ ಇವಾಗಿನ ಬೇಸಾಯ ಪದ್ಧತಿಯಿಂದ ನಮ್ಮ ನಗರದ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ, ಎಲ್ಲರೂ ಹುಳಿಗೆ ಮೂಲ ಅಂದ್ರೆ ಟೊಮೆಟೊನೆ ಜಾಸ್ತಿ ಬಳಸೋದು. ಆಯ್ತು ಡಾಕ್ಟರ್ ಸುನೀತಾ ಅವರೇ, ಪ್ರಸ್ತುತ ಹುಣಸೆ ಮರದ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಸುನೀತಾ ಅವರಿಂದ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ತೀರಾ? 7 2 5 9 5 5 0 7 3 6. ಇನ್ನೊಮ್ಮೆ ಹೇಳಿ. 7 2 5 5 0 7 3 6. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಹುಣಸೆ ಬೇಸಾಯ ಕುರಿತಂತೆ ಡಾಕ್ಟರ್ ಸುನೀತಾ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರು ಇನ್ನು ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳೋಣ ಗುರವರ ಮಲ್ಲಯ್ಯ ಹಾಗೂ ತಂಡದವರಿಂದ ಗುರವರ ಪದ. ಮೈಲಾರು ಮೈಲಾರು ಮಲ್ಲಣ್ಣ, ಮೈಲಾರು ಮೈಲಾರು ಮಲ್ಲಣ್ಣ, ಮೈಲಾರು ಕೇಳೋ ಶಿವನೇ ಮೈಲಾರು ಇದುವರೆಗೆ ಗೊರವರ ಮಲ್ಲಯ್ಯ ಹಾಗೂ ತಂಡದವರಿಂದ ಗೊರವರ ಪದವನ್ನ ಕೇಳಿದ್ರಿ. ರೈತ ಬಂಧುವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ ಕುರಿತಂತೆ ಡಾಕ್ಟರ್ ಬಿಎಫ್ ಹುಲಕೂರು ಅವರೊಡನೆ ಸಂದರ್ಶನ, ರೇವಣ್ಣ ಹಾಗೂ ತಂಡದಿಂದ ತತ್ವಪದ ಕೇಳಬಹುದು. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು? ಏನು ಇಲ್ಲ ಬಿಡತ್ತೆ. ಪರವಾಗಿಲ್ಲ ಹೇಳೆ. ಈ ಸಾರಿನು ಹೆಣ್ಣೆ. ಅಯ್ಯಾ, ಇಷ್ಟೇ ನೀನ್ ಅಣೆ ಬರ. ಯಾಕವ ಹಂಗಂತೀಯ? ಇನ್ನೇನು, ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ. ಅವ ನಿಂಗೆ ಬುದ್ಗಿದ್ದಿ ನೆಟ್ಕಾಯ್ತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ಟು ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ? ಹೌದು. ನೀ ಹೆಣ್ಣಲ್ವಾ? ಹೌದು. ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ. ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು. ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ. ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು. ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು, ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅಬುದಾಬಿ ರಾಜಕುಮಾರ ನಹ್ಯಾನ್ ದ್ವಿಪಕ್ಷೀಯ ಮಾತುಕತೆ, 5 ಒಪ್ಪಂದಗಳಿಗೆ ಸಹಿ. ಕೋಲ್ಕತ್ತಾ ಲೈಂಗಿಕ ದೌರ್ಜನ್ಯ ಕೊಲೆ ಪ್ರಕರಣ, ಇದೇ 17ರೊಳಗೆ ನೂತನ ವರದಿ ಸಲ್ಲಿಸುವಂತೆ ಸಿಬಿಐಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಶಂಕಿತ ಮಂಕಿಪಾಕ್ಸ್ ಪ್ರಕರಣಗಳ ತಪಾಸಣೆ ಪರೀಕ್ಷೆಗಾಗಿ ಅಗತ್ಯ ಕ್ರಮಕ್ಕೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ. ಏಷ್ಯಾಕಪ್ ಹಾಕಿ, ಜಪಾನ್ ವಿರುದ್ಧ ಭಾರತಕ್ಕೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಬುದಾಬಿಯ ರಾಜಕುಮಾರ ಶೇಖ್ ಖಲೀಲ್ ಬಿನ್ ಮೊಹಮ್ಮದ್ ಬಿನ್ ಜಯಾದ್ ಅಲ್ ನಹ್ಯಾನ್ ಅವರ ನಡುವೆ ದೆಹಲಿಯಲ್ಲಿಂದು ನಿಯೋಗ ಮಟ್ಟದ ಮಾತುಕತೆ ನಡೆಯಿತು. ಭಾರತ ಹಾಗೂ ಯುಎಇ ನಡುವೆ ಹಲವು ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಮಹತ್ವದ ಚರ್ಚೆ ನಡೆಯಿತು. ಇದೇ ವೇಳೆ 5 ಒಪ್ಪಂದಗಳಿಗೆ ಪರಸ್ಪರ ಸಹಿ ಹಾಕಲಾಯಿತು. ಎಮಿರೇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಕಂಪನಿ ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಡುವಿನ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರ ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ಒಪ್ಪಂದ ಹಾಗೂ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನಡುವೆ ದೀರ್ಘಾವಧಿಗೆ ಎಲ್ಎನ್ಜಿ ಪೂರೈಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬಳಿಕ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರಿಗೆ ರಾಜ್ಕುಮಾರ ನಹ್ಯಾನ್ ಗೌರವ ನಮನ ಸಲ್ಲಿಸಿದರು. ಇದೇ ವೇಳೆ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. 3 ದಿನಗಳ ಭೇಟಿಗಾಗಿ ನಿನ್ನೆ ಸಂಜೆ ಯುವರಾಜ ನಹ್ಯಾನ್ ದೆಹಲಿಗೆ ಆಗಮಿಸಿದ್ದು ಇದು ಅವರ ಮೊದಲ ಭಾರತ ಭೇಟಿಯಾಗಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವೈದ್ಯೆಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಮತ್ತು ಹತ್ಯೆ ಪ್ರಕರಣದ ತನಿಖೆಯ ಕುರಿತು ಇದೇ 17ರೊಳಗೆ ನೂತನ ವರದಿಯನ್ನು ಸಲ್ಲಿಸುವಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ಸಿಬಿಐ ಪರವಾಗಿ ವಾದ ಮಂಡಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿದ ವರದಿಯನ್ನು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿಗಳಾದ ಜೆಬಿ ಪರ್ಡಿವಾಲ ಮತ್ತು ಮನೋಜ್ ಮಿಶ್ರಾ ಅವರಿದ್ದ ನ್ಯಾಯಪೀಠ ಪರಿಶೀಲಿಸಿತು. ಇದೇ ವೇಳೆ 1 ವಾರದೊಳಗೆ ನೂತನ ವರದಿಯನ್ನು ಸಲ್ಲಿಸುವಂತೆ ಸಿಬಿಐಗೆ ನ್ಯಾಯಪೀಠ ಸೂಚಿಸಿತು. ಮುಂದಿನ ವಿಚಾರಣೆಯನ್ನು ಇದೇ 17ಕ್ಕೆ ಮುಂದೂಡಿತು. ಆರ್ಜಿಕರ್ ಆಸ್ಪತ್ರೆಯಲ್ಲಿ ಭದ್ರತೆಗಾಗಿ ನಿಯೋಜಿಸಲಾಗಿರುವ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಎಲ್ಲ 3 ತುಕಡಿಗಳಿಗೆ ವಸತಿ ಕಲ್ಪಿಸಿರುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಗೃಹ ಇಲಾಖೆಯ ಹಿರಿಯ ಅಧಿಕಾರಿ ಮತ್ತು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಹಿರಿಯ ಅಧಿಕಾರಿಗೆ ಇದೇ ಸಂದರ್ಭದಲ್ಲಿ ನ್ಯಾಯಪೀಠ ನಿರ್ದೇಶಿಸಿತು. ಅಗತ್ಯವಿರುವ ಎಲ್ಲ ಭದ್ರತಾ ಗೆಜೆಟ್ಗಳನ್ನು ಇಂದೇ ಭದ್ರತಾ ಪಡೆಗೆ ಹಸ್ತಾಂತರಿಸುವಂತೆ ಸೂಚಿಸಿತು. ಇನ್ನೊಂದೆಡೆ ಲೈಂಗಿಕ ದೌರ್ಜನ್ಯ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತ ತನಿಖೆಯನ್ನು ಖಚಿತಪಡಿಸಿಕೊಳ್ಳಲು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಒತ್ತಾಯಿಸಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ, ಮಹಿಳೆಯರಿಗೆ ಭದ್ರತೆ ಒದಗಿಸಲು ವಿಫಲರಾಗಿರುವ ಕೋಲ್ಕತ್ತಾ ಪೊಲೀಸ್ ಆಯುಕ್ತರನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಸಂತ್ರಸ್ತೆ ಕುಟುಂಬಕ್ಕೆ ನ್ಯಾಯ ಹಾಗೂ ಪಶ್ಚಿಮ ಬಂಗಾಳದ ಮಹಿಳೆಯರ ಸುರಕ್ಷತೆಯನ್ನು ಬಿಜೆಪಿ ಬಯಸುತ್ತದೆ ಎಂದು ಅವರು ಹೇಳಿದರು. ಶಂಕಿತ ಮಂಕಿಪಾಕ್ಸ್ ಪ್ರಕರಣಗಳ ತಪಾಸಣೆ ಮತ್ತು ಪರೀಕ್ಷೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಮಂಕಿಪಾಕ್ಸ್ ಕುರಿತು ಜಾಗೃತಿ ಮೂಡಿಸಲು ಮತ್ತು ಜನಸಾಮಾನ್ಯರಲ್ಲಿ ಅನಗತ್ಯ ಭೀತಿಯನ್ನು ತಡೆಗಟ್ಟಲು ಕ್ರಮ ತೆಗೆದುಕೊಳ್ಳಬೇಕು. ಶಂಕಿತ ಮತ್ತು ದೃಢಪಡಿಸಿದ ಪ್ರಕರಣಗಳಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ಮೀಸಲಿರಿಸಬೇಕು. ನುರಿತ ತಜ್ಞರನ್ನು ನೇಮಕ ಮಾಡಿಕೊಳ್ಳುವುದು ಸೇರಿದಂತೆ ಆರೋಗ್ಯ ಕಾರ್ಯಕರ್ತರು ವಿಶೇಷವಾಗಿ ಚರ್ಮ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಚಿಕಿತ್ಸಾಲಯಗಳಲ್ಲಿ ಕೆಲಸ ಮಾಡುವವರನ್ನು ಇದಕ್ಕೆ ನಿಯೋಜಿಸಬೇಕು ಎಂದು ಕೇಂದ್ರ ಸರ್ಕಾರ ನಿರ್ದೇಶಿಸಿದೆ. ಸುಕೋಯ್ 30 ಎಂಕೆಐ ವಿಮಾನಕ್ಕಾಗಿ 26,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 240 AL-31 FP ಏರೋ ಎಂಜಿನ್ಗಳಿಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನೊಂದಿಗೆ ರಕ್ಷಣಾ ಸಚಿವಾಲಯವು ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಏರೋ ಎಂಜಿನ್ಗಳನ್ನು HAL-ನ ಕೋರಾಪುಟ್ ವಿಭಾಗವು ತಯಾರಿಸುತ್ತದೆ ಮತ್ತು ರಕ್ಷಣಾ ಸನ್ನದ್ದತೆಗಾಗಿ ಸುಕೋಯ್ 30 ಎಂಕೆಐ ವಿಮಾನಗಳ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. HAL ವಾರ್ಷಿಕವಾಗಿ 30 ಏರೋ ಇಂಜಿನ್ಗಳನ್ನು ಪೂರೈಸಲಿದ್ದು ಎಲ್ಲಾ 240 ಇಂಜಿನ್ಗಳ ಪೂರೈಕೆಯು ಮುಂದಿನ 8 ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದು ಸರ್ಕಾರದ ಆತ್ಮನಿರ್ಭರ ಭಾರತ ಉಪಕ್ರಮಕ್ಕೆ ಉತ್ತೇಜನ ನೀಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 54ನೇ ಸಭೆ ನವದೆಹಲಿಯಲ್ಲಿಂದು ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹಾಗೂ ರಾಜ್ಯಗಳ ಹಣಕಾಸು ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವರ್ಷದ ಜೂನ್ ತಿಂಗಳಲ್ಲಿ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಎಲ್ಲ ರೀತಿಯ ಉಕ್ಕು, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮಿಲ್ಕ್ ಕ್ಯಾನ್ಗಳ ಮೇಲೆ ಏಕರೂಪದ ಶೇಕಡ 12ರಷ್ಟು ಜಿಎಸ್ಟಿ ತೆರಿಗೆ ವಿಧಿಸಬೇಕೆಂದು ಶಿಫಾರಸು ಮಾಡಲಾಗಿತ್ತು. ಅದೇ ರೀತಿ ಜನಸಾಮಾನ್ಯರಿಗೆ ಭಾರತೀಯ ರೈಲ್ವೆ ಒದಗಿಸುವ ಸೇವೆಗಳಾದ ಪ್ಲಾಟ್ಫಾರಂ ಟಿಕೆಟ್ಗಳ ಮಾರಾಟ, ವಿಶ್ರಾಂತಿ ಕೊಠಡಿಗಳ ಸೌಲಭ್ಯ ಹಾಗೂ ಬ್ಯಾಟರಿ ಚಾಲಿತ ಕಾರ್ ಸೇವೆಗಳಿಗೆ ಯಾವುದೇ ರೀತಿಯ ಜಿಎಸ್ಟಿ ಅನ್ವಯಿಸುವುದಿಲ್ಲ ಎಂದು ಮಂಡಳಿ ಶಿಫಾರಸು ಮಾಡಿತ್ತು. ಸರಕು ಸಾಗಣೆ ಕಾರ್ಯಾಚರಣೆಗಳಲ್ಲಿ ಸಿಬ್ಬಂದಿಗಳ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಇಂದು ಗತಿಶಕ್ತಿ ವಿಶ್ವವಿದ್ಯಾಲಯದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಮಾಡಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ, ವಿಶ್ವದರ್ಜೆಯ ಸರಕು ಸಾಗಣೆ ವ್ಯವಸ್ಥೆ ನಿರ್ಮಿಸಲು ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ಇದು ಅತ್ಯುತ್ತಮ ಪಾಲುದಾರಿಕೆಯಾಗಿದೆ ಎಂದು ಹೇಳಿದರು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಅತ್ಯಾಧುನಿಕ ಶಿಕ್ಷಣ, ಸಂಶೋಧನೆ ಮತ್ತು ಆವಿಷ್ಕಾರಗಳೊಂದಿಗೆ ಸಶಸ್ತ್ರ ಪಡೆಗಳನ್ನು ಸಬಲೀಕರಣಗೊಳಿಸುವಲ್ಲಿ ವಿಶ್ವವಿದ್ಯಾಲಯವು ಪ್ರಮುಖ ಪಾಲುದಾರನಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು. ಹರಿಯಾಣ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷ ಇಂದು 20 ಅಭ್ಯರ್ಥಿಗಳ ತನ್ನ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ರೋಖಟ್ ಕ್ಷೇತ್ರದಿಂದ ಬಿಜೇಂದ್ರ ಹೂಡಾ ಅವರನ್ನು ಪಕ್ಷ ಕಣಕ್ಕಿಳಿಸಿದೆ. ಇದೇ ವೇಳೆ ಭಿವಾನಿ ಕ್ಷೇತ್ರದಿಂದ ಇಂದು ಶರ್ಮಾ, ಉಚಾನಾ ಕಲಾನ್ ಕ್ಷೇತ್ರದಿಂದ ಪವಾನ್ ಫೌಜಿ ಹಾಗೂ ಘೋರಾಂಡಾ ಕ್ಷೇತ್ರದಿಂದ ಆಪ್ ಅಭ್ಯರ್ಥಿಯಾಗಿ ಜೈಪಾಲ್ ಶರ್ಮಾ ಸ್ಪರ್ಧಿಸಲಿದ್ದಾರೆ. ಚೀನಾದ ಮೂಕಿಯಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಜಪಾನ್ ವಿರುದ್ದ 5-1 ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಗೆಲುವಿನ ಹಾದಿ ಮುಂದುವರೆಸಿದೆ. ಭಾರತದ ಪರ ಸುಖಜೀತ್ ಸಿಂಗ್ 2 ಗೋಲು ಗಳಿಸಿದರೆ ಅಭಿಷೇಕ್ ಸಂಜಯ್ ಮತ್ತು ಉತ್ತಮ್ ಸಿಂಗ್ ತಲಾ 1 ಗೋಲು ಗಳಿಸಿ ಭಾರತದ ಗೆಲುವಿಗೆ ನೆರವಾದರು. ಜಪಾನ್ ಪರ ಕಜುಮಾಸೋ ಮಟ್ಸುಮೋಟೊ ಮಾತ್ರ ಏಕೈಕ ಗೋಲು ಬಾರಿಸಿದರು. ಭಾರತ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಚೀನಾವನ್ನು 3-0 ಅಂತರದಿಂದ ಸೋಲಿಸಿತ್ತು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಟೇಲರ್ ಫ್ರಿಡ್ಜ್ ಅವರನ್ನು 6-3, 6-4, 7-5 ಸೆಟ್ಗಳಿಂದ ಸೋಲಿಸುವ ಮೂಲಕ ಜಾನಿಕ್ ಸಿನ್ನರ್ ವರ್ಷದ 2ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಗೆಲುವಿನೊಂದಿಗೆ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಜಯಭೇರಿ ಬಾರಿಸಿದ ವಿಶ್ವದ ನಂಬರ್ 1 ಆಟಗಾರ, ಯುಎಸ್ ಓಪನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಇಟಾಲಿಯನ್ ಆಟಗಾರ ಎಂಬ ಇತಿಹಾಸ ನಿರ್ಮಿಸಿದ್ದಾರೆ. ಈ ಜಯ ಸಿನ್ನರ್ ಅವರ 55ನೇ ಪಂದ್ಯದ ಗೆಲುವು ಮತ್ತು ಈ ಋತುವಿನ 6ನೇ ಪ್ರಶಸ್ತಿಯಾಗಿದೆ. ಒಡಿಶಾ, ಯಾಣ ಮತ್ತು ಆಂಧ್ರಪ್ರದೇಶದ ಕರಾವಳಿಯಲ್ಲಿ ಇಂದು ಧಾರಾಕಾರ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ತೆಲಂಗಾಣ, ಕೇರಳ ಮತ್ತು ಮಾಹೆಯ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 3 ದಿನಗಳಲ್ಲಿ ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ತೀವ್ರ ಮಳೆಯಾಗಲಿದೆ. ಇದೇ 11ರವರೆಗೆ ಬಂಗಾಳ ಕೊಲ್ಲಿ, ಆಂಧ್ರಪ್ರದೇಶ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ಅಬುದಾಬಿ ರಾಜಕುಮಾರ ನೆಹಾನ್ ದ್ವಿಪಕ್ಷೀಯ ಮಾತುಕತೆ, 5 ಒಪ್ಪಂದಗಳಿಗೆ ಸಹಿ. ಕೋಲ್ಕತ್ತಾ ಲೈಂಗಿಕ ದೌರ್ಜನ್ಯ ಕೊಲೆ ಪ್ರಕರಣ, ಇದೇ 17ರೊಳಗೆ ನೂತನ ವರದಿ ಸಲ್ಲಿಸುವಂತೆ ಸಿಬಿಐಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಶಂಕಿತ ಮಂಕಿಪಾಕ್ಸ್ ಪ್ರಕರಣಗಳ ತಪಾಸಣೆ, ಪರೀಕ್ಷೆಗಾಗಿ ಅಗತ್ಯ ಕ್ರಮಕ್ಕೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ. ಏಷ್ಯಾಕಪ್ ಹಾಕಿ, ಜಪಾನ್ ವಿರುದ್ದ ಭಾರತಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.